ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆ ಆಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದು ಮೇ 1 ಕಾರ್ಮಿಕ ದಿನಾಚರಣೆ. ಶ್ರಮಿಕರೇ, ಬದ್ಧತೆಯಿಂದ ಕೆಲಸ ಮಾಡುವ ಶಕ್ತಿ ನಿಮ್ಮಲ್ಲಿದ್ದರೆ ಜಗತ್ತನ್ನೇ ಬದಲಾಯಿಸಬಲ್ಲಿರಿ. ಕಾರ್ಮಿಕ ದಿನಾಚರಣೆ ಶುಭಾಶಯ ಕೋರುವವರು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಎಸ್ ಗೌಡ ಅವರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಸಿಕ್ಕವ ನಿಲ್ಲುವನೋ ಯಮನ ಕೈಯ, ಸಿಕ್ಕದೆ ಓಡುವನೋ. ಸಿಕ್ಕವ ನಿಲ್ಲುವನೋ ಯಮನ ಕೈಯಲ, ಸಿಕ್ಕದೆ ಓಡುವನೋ. ಅಮನ ಕೈಯ, ಸಿಕ್ಕದೆ ಓಡುವನೋ. ಸಿಕ್ಕವನೇನುವನೋ ಅಮನ ಕೈಯ, ಸಿಕ್ಕದೆ ಓಡುವನೋ. ಕಮ ಮಕ್ಕಳು ಹುಟ್ಟುವ ಕಾಲಕ್ಕೆ ಗಗ್ಗಲ ನದಿಗೆಟ್ಟೆ ಹೋದರು. ಸಿಕ್ಕವನೇಲುವನೋ, ಸಿಕ್ಕವನೇಲುವನೋ ಅಮನ ಕೈಯಲ, ಸಿಕ್ಕದೆ ಓಡುವನೋ. ಅಕ್ಕಮ್ಮ ಮಕ್ಕಳ ಹುಟ್ಟುವ ಕಾಲಕ್ಕೆ ಗಗ್ಗನ ನೆಡೆಗೆಟ್ಟೆ ಹೋದನು. ಸಿಕ್ಕವನೇಲುವನು ಯಮನ ಕೈಯ, ಸಿಕ್ಕದೆ ಓಡುವನು. ಸಿಕ್ಕವನೇಲುವನು ಅಮನ ಕೈಯಲ, ಸಿಕ್ಕದೆ ಓಡುವನು. ಸಿಕ್ಕವನೇಲುವನು ಅಮನ ಕೈಯಲ, ಸಿಕ್ಕದೆ ಓಡುವನು. ಅಮನ ಕೈಯ, ಸಿಕ್ಕದೆ ಓಡುವನು. ಸಿಕ್ಕವನೇನುವನು ಅಮನ ಕೈಯ, ಸಿಕ್ಕದೆ ಓಡುವನು. ಗಂಡನಲ್ಲನಾನೆಂದು ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ. ಎದ್ದುವಗಲ ಮುನಿ ಎಡಗಲ ತಟ್ಟಲಿ ಮುದ್ದು ಸುರ್ಪಂದರ ವಿಠಲ ಸನ್ಯಸಿಗಾರ. ಸಿಕ್ಕವನೇಲುವನು, ಸಿಕ್ಕವನೇಲುವನು ಅಮ್ಮನ ಕೈಯಲ, ಸಿಕ್ಕದೆ ಓಡುವನು. ಎದ್ದು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವನೇಲುವನೋ ಅಮನ ಕೈಯ, ಸಿಕ್ಕದೆ ಓಡುವನೋ. ಸಿಕ್ಕವನೇಲುವನೋ ಅಮನ ಕೈಯಲ, ಸಿಕ್ಕದೆ ಓಡುವನೋ. ಸಿಕ್ಕವನೇಲುವನೋ ಅಮನ ಕೈಯಲ, ಸಿಕ್ಕದೆ ಓಡುವನೋ. ಸಿಕ್ಕವನೇಲುವನೋ ಅಮನ ಕೈಯ, ಸಿಕ್ಕದೆ ಓಡುವನು. ಸಿಕ್ಕವನೇಲುವನು ಅಮನ ಕೈಯ, ಸಿಕ್ಕದೆ ಓಡುವನು. ನೀರಿಗಂದೋಗುವಾಗ ರಂಗಯ್ಯತ ಯಾರು ಇಲ್ಲದೆ ಕೂಡಿದ, ರಂಗಯ್ಯತ ಯಾರು ಇಲ್ಲದೆ ಕೂಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯತ ಹೋರಾಟಗಳ ಮಾಡಿದ. ಸಿಕ್ಕವ ನೇಲುವನು, ಅಮನ ಕೈಯಲ್ಲ ಸಿಕ್ಕದೆ ಓಡುವನೋ. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ, ನಾದಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ, ಸಿಕ್ಕವ ನೇಳುವನು ಅಮಲ ಕೈಯ ಸಿಕ್ಕದೆ ಓಡುವನು. ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ, ಗಂಡ ದಂಡೆಗೋದೋ. ಮಡದಿ ಸಣ್ಣ ಹೊಳಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣ ಗಂಡ ದಂಡಿಗೋದೋ. ದಂಡಿ ಹೋಗುವಾಗೆ ಏನ ನೆಟ್ಟೆವಾದೋ, ಗಂಡ ಏನ ನೆಟ್ಟೆವಾದೋ, ಗಂಡ ಬಾಳೆ ನೆಟ್ಟೆ ಓದು, ಗಂಡ ಬಾಳೆ ನೆಟ್ಟೆ ಓದು, ಏನ ನೆಟ್ಟೆ ಓದು, ಗಂಡ ಬಾಳೆ ನೆಟ್ಟೆ ಓದು, ಗಂಡ ಬಾಳೆ ನೆಟ್ಟೆ ಓದು, ಏನ ನೆಟ್ಟೆ ಓದು, ಗಂಡ ಬಾಳೆ ನೆಟ್ಟೆ ಓದು, ಬಾಳೆ ನೆಟ್ಟೆ ವಾದೋ. ಬಾಳೆ ನಾರಿ ದಂಗೆ ನೆರೆದಳು ಎನ ಮಡೋದಿಯೋ, ಬಾಳೆ ನಾರಿ ನೆರೆದಳು ಎನ ಮಡದಿಯೋ. ಏಳು ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು, ಏಳು ಗಂಡ ಮನೆಗೆ ನಾದಾರ ಬಂದು, ಮನೆಗೆ ನಾದಾರ ಬಂದೆ ಬಗಿಲ ಹಲ ನಿಂತೆ ಕಂಡು, ಬಾಗಿಲ ನಿಂತೆ ಕಂಡು, ಬಗಿಲ ಹಲ ನಿಂತೆ ಕಂಡೆ ಮನೆಯ ಹಾಲಾರಂದೆ ಕರಿದು, ಗಂಡ ಮನೆಯ ಹಾಲಾರಂದೆ ಕರೆದು, ಮನೆಯ ಹಾಲಾರಂದೆ ಕರಿದು, ಗಂಡ ಮಡದಿ ತಾನದಳು ಕರೆದ, ಗಂಡ ಮಡದಿ ತಾನದಳು, ಮನೆಯ ಹಾಲಾರಂದೆ ಕರಿದ, ಗಂಡ ಮಡದಿ ತಾನದಳು, ಮಡದಿ ತಾನದಳು, ಮಡದಿ ತಾನದಳು, ಗಂಡ ಕಾಲಿಗೆ ನೀರರಿ ಎಂದು, ಮಡದಿ ತಾನದಳು ಕಾಲಿಗೆ ನೀರೆ ಬಂದಳು, ಮಡದಿ ತಾಯ ಮಡದಿ ಎರಗೊಟ್ಟೆ ಬಂದಳು, ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು, ಮಡದಿ ಕಾಲಿಗೆ ನೀರರಿ ಎಂದು, ಕಾಲಿಗೆ ನೀರರು ಆಕೆ ನಿನ್ನೆ ತಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಎಸ್ ಗೌಡ ಅವರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ನಾನು ಅಕ್ರಮ್ ಪಾಷ, ಆಯುಕ್ತರು ಕಾರ್ಮಿಕ ಇಲಾಖೆ. ಎಲ್ಲ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ವದಾದ್ಯಂತ ಈ ಒಂದು ಮೇ 1 ಅನ್ನ ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸ್ತಾರೆ. ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡುವಂತ ಕೆಲಸವನ್ನ ನಮ್ಮ ಕಾರ್ಮಿಕ ಆಯುಕ್ತಾಲಯ ಮಾಡುತ್ತೆ. ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಸಹಾಯವಾಣಿ ಇದೆ, 1555214.